ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿರುವ ಹೆಚ್ಚು ಸೌಕರ್ಯಗಳಿಲ್ಲದೆ ಬಳಲುತ್ತಿರುವ ದುರ್ಬಲ ಸಮುದಾಯಗಳಿಗೆ ಅವಶ್ಯಕ. ಹಲವು ಬಾರಿ ಈ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಸಾವು ನೋವುಗಳು ಸಂಭವಿಸುವುದು ನಾವು ಕಂಡಿದ್ದೇವೆ. ಆತಂಕಕಾರಿ ವಿಷಯವೇನೆಂದರೆ ಈಗಿನ ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಈ ಶತಮಾನದ ಮುಗಿಯುವುದರೊಳಗೆ ಜಾಗತಿಕ ತಾಪಮಾನವು 3 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಾಗಬಹುದು. ಹವಾಮಾನ ಬದಲಾವಣೆ, ನಾವು ಏನು ಮಾಡಬಹುದು? ಇದು ಯುನೆಸ್ಕೋ ಸಾರ್ವಜನಿಕ ಹಿತಾಸಕ್ತಿ ಸಂದೇಶ. ಹವಾಮಾನ ಬದಲಾವಣೆಯು ಮಾನವನ ಯೋಗಕ್ಷೇಮಕ್ಕೆ ಅಪಾಯಕಾರಿಯನ್ನುಂಟು ಮಾಡುತ್ತದೆ. ಇದರ ವಿರುದ್ಧ ತುರ್ತು ಕ್ರಮ ಕೈಗೊಳ್ಳಬೇಕಾಗಿದೆ. ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದರಲ್ಲಿ ಮತ್ತು ಅದರ ಪರಿಣಾಮಗಳಿಗೆ ಹೊಂದಿಕೊಳ್ಳುವುದರಲ್ಲಿ ಸರ್ಕಾರಗಳು ಮುಂದಾಳತ್ವ ವಹಿಸಬೇಕು. ವ್ಯಕ್ತಿಗಳಿಂದ ಹಿಡಿದು ಕೈಗಾರಿಕೆಗಳವರೆಗೂ ಪ್ರತಿಯೊಬ್ಬರೂ ಇದರ ಜವಾಬ್ದಾರಿ ಹೊರಬೇಕು. ಕಲ್ಲಿದ್ದಲು, ತೈಲ ಮತ್ತು ಅನಿಲದ ಬಳಕೆಗಳನ್ನು ಕಡಿಮೆ ಮಾಡುವುದು ಅತ್ಯಗತ್ಯ. ಅನೇಕ ದೇಶಗಳು ಇಂದಿನ ಪಳೆಯುಳಿಕೆ ಇಂಧನಗಳನ್ನಷ್ಟೇ ಅವಲಂಬಿಸಿವೆ. ಅವು ಸ್ವಚ್ಛ ಇಂಧನದತ್ತ ಪರಿವರ್ತನೆಗೊಳ್ಳಲು ಸಾಧ್ಯವಿದ್ದರೂ ಅವರು ಪರಿವರ್ತನೆ ಸಿದ್ಧವಿಲ್ಲದೆ ಇದು ದುರ್ದೈವದ ಸಂಗತಿ. ಈ ಜಾಗತಿಕ ಬಿಕ್ಕಟ್ಟನ್ನು ಎದುರಿಸುವಲ್ಲಿ ಖಾಸಗಿ ವಲಯ, ಅದರಲ್ಲೂ ವಿಶೇಷವಾಗಿ ಇಂಧನ ವಲಯ, ಉತ್ಪಾದನಾ ವಲಯ ಮತ್ತು ಕೃಷಿ ಕ್ಷೇತ್ರಗಳ ಮೇಲೆ ಮಹತ್ತರವಾದ ಜವಾಬ್ದಾರಿ ಇದೆ. ನಿಮಗೂ ಗೊತ್ತೇ, ಜಾಗತಿಕ ತಾಪಮಾನ ಏರಿಕೆಯನ್ನು 2 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ಮಟ್ಟದಲ್ಲಿ ಏರಿಸಲು ಜಗತ್ತಿನ 191 ದೇಶಗಳು ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ 191 ದೇಶಗಳಲ್ಲಿ ಭಾರತವೂ ಒಂದು. ಹವಾಮಾನ ಬದಲಾವಣೆ ಮತ್ತು ಸಣ್ಣ ದ್ವೀಪ ರಾಷ್ಟ್ರಗಳು, ಇದು ಯುನೆಸ್ಕೋ ಸಾರ್ವಜನಿಕ ಹಿತಾಸಕ್ತಿ ಸಂದೇಶ. ಸಣ್ಣ ದ್ವೀಪ, ಅಭಿವೃದ್ಧಿಶೀಲ ಅಥವಾ ಇನ್ನೂ ಅಭಿವೃದ್ಧಿಯಾಗದ ದೇಶಗಳು ಹವಾಮಾನ ಬದಲಾವಣೆಗೆ ಹೆಚ್ಚು ಗುರಿಯಾಗುತ್ತವೆ. ಜಾಗತಿಕ ತಾಪಮಾನ ಏರಿಕೆಯಿಂದ ಉಂಟಾಗುವ 90% ಹೆಚ್ಚುವರಿ ಸಾಗರಗಳು ಹೀರಿಕೊಳ್ಳುತ್ತವೆ. ಇದರಿಂದಾಗಿ ಕರಗುವ ಹಿಮನದಿಗಳು ಮತ್ತು ವಿಸ್ತರಿಸುವ ಸಮುದ್ರದ ನೀರಿನ ಮೂಲಕ ಸಮುದ್ರದ ಮಟ್ಟ ಹೆಚ್ಚಾಗುತ್ತದೆ. ಹೆಚ್ಚು ಕರಾವಳಿ ಪ್ರದೇಶಗಳನ್ನು ಹೊಂದಿರುವ ದ್ವೀಪ ರಾಷ್ಟ್ರಗಳು ಮತ್ತು ತೀರಾ ಹಿಂದುಳಿದ ದೇಶಗಳು ಅತಿ ಹೆಚ್ಚು ಅಪಾಯವನ್ನು ಎದುರಿಸುತ್ತವೆ. ಅವುಗಳ ಆರ್ಥಿಕತೆ, ಮೂಲಸೌಕರ್ಯ ಮತ್ತು ಪರಿಸರಕ್ಕೆ ನೇರ ಅಪಾಯವಿದೆ. ಏರುತ್ತಿರುವ ಸಮುದ್ರ ಮಟ್ಟ ಹಾಗೂ ರಭಸದಿಂದ ಬೀಸುವ ಚಂಡಮಾರುತಗಳು ಒಟ್ಟಾಗಿ ಕರಾವಳಿ ಸವೆತ, ಉಪ್ಪು ನೀರು ಭೂಮಿಗೆ ನುಗ್ಗುತ್ತವೆ. ಬೆಳೆ ನಾಶ ಮತ್ತು ನೀರಾವರಿ ಅಭಾವದಂತಹ ಗಂಭೀರ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. ಇದರಿಂದ ಕೆಲವು ದ್ವೀಪಗಳು ವಾಸಕ್ಕೆ ಯೋಗ್ಯವಲ್ಲದಂತಾಗಬಹುದು. ಇದೊಂದು ಗಮನಾರ್ಹ ಅಂಶವಿದೆ. ಏಷ್ಯಾ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳಲ್ಲಾಗಿರುವ ಕಿರಿಬಾಟಿ, ಮಾಲ್ಡೀವ್ಸ್ ಮತ್ತು ವಸುವಾಟು ದ್ವೀಪ ರಾಷ್ಟ್ರಗಳು ಜಗತ್ತಿನಲ್ಲೇ ಹವಾಮಾನ ಬದಲಾವಣೆಗೆ ಅತ್ಯಂತ ಅಪಾಯದಲ್ಲಿರುವ ದೇಶಗಳ ಸಾಲಿಗೆ ಸೇರಿವೆ. ಇದುವರೆಗೆ ವಿಶ್ವ ಮ್ಯಾಂಗ್ರೋವ್ ಅರಣ್ಯ ಸಂರಕ್ಷಣಾ ಅಭಿಯಾನ ಸಂದರ್ಭದಲ್ಲಿ ಆಕಾಶವಾಣಿಯ ಮೂಲಕ ಯುನೆಸ್ಕೋದ ಸಂದೇಶ ಕೇಳಿದಿರಿ. ಇನ್ನು ಮುಂದೆ ಕೇಳಿ, ಕೃಷಿ ಭಾಗ್ಯ ಯೋಜನೆ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಬೆಳೆ ಅಭಿವೃದ್ಧಿ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ರೂಪಾ ಎಎನ್ ಅವರೊಡನೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೆ, ಇವತ್ತು ನಾವು ಕೃಷಿ ಭಾಗ್ಯ ಯೋಜನೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಕೃಷಿ ಭಾಗ್ಯ ಯೋಜನೆ ಅಂದ್ರೇನು, ಕೃಷಿ ಭಾಗ್ಯ ಯೋಜನೆಯ ಉದ್ದೇಶ ಏನು, ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಯಾವ ರೀತಿ ಜಾರಿಗೆ ತರ್ತಾ ಇದೆ ಅಥವಾ ಈಗಾಗಲೇ ತಂದಾಗಿದೆ, ಈ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ರಾಜ್ಯ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಎನ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ಸರ್. ಹೇಳಿ ಮೇಡಮ್, ಈಗ ಈ ಕೃಷಿ ಭಾಗ್ಯ ಯೋಜನೆ ಅಂದ್ರೆ ಏನು, ಏನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಕೃಷಿ ಭಾಗ್ಯ ಯೋಜನೆಯನ್ನ ನಾವು ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾರಿಗೊಳಿಸಿರ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಅಂತಂದ್ರೆ, ತಮಗೆಲ್ಲರೂ ಗೊತ್ತಿರೋ ತರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 68% ನಾವು ಮಳೆಯಾಶ್ರಿತ ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರದೇಶಗಳಲ್ಲಿ ರೈತರಿಗೆ ಮುಖ್ಯವಾಗಿ ತೊಂದರೆ ಅನುಭವಿಸ್ತಾ ಇರತಕ್ಕಂಥದ್ದು ಅಂತಂದ್ರೆ ಮಳೆ ಅಭಾವವನ್ನು ಮುಖ್ಯವಾಗಿ ಅವರು ಅನುಭವಿಸ್ತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ಯಾವಾಗ ಮಳೆ ಬರುತ್ತೆ ಅಂತ ಒಂದು ಸಮಯಗಳಲ್ಲಿ ನೀರನ್ನು ಸಂಗ್ರಹಿಸಿಕೊಂಡು ಅದರಿಂದ ರಕ್ಷಣಾತ್ಮಕ

ಏನ್ ಮಾಡಬೇಕು ಆ ಸಮಯದಲ್ಲಿ, ಪ್ರಾಣಿಗಳ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕಾಗ್ತದೆ? ಇದು ವೈರಾಣುವಿಂದ ಬರುವಂತ ಕಾಯಿಲೆ, ಆಫ್ತಾ ವೈರಸ್ ಅಂತ ಬರುತ್ತೆ. ಬಂದ್ರೆ ಯೂಶುವಲಿ ಇದಕ್ಕೆ ಚಿಕಿತ್ಸೆ ಇಲ್ಲ, ವ್ಯಾಕ್ಸಿನೇಷನ್ ಮಾಡ್ಬೇಕಾಗತ್ತೆ, ಕಂಟ್ರೋಲ್ ಪ್ರೋಗ್ರಾಮ್ ಅಂತಿದೆ ಅದು ಮಾಡ್ಬೇಕಾಗತ್ತೆ. ಸೊ ಬಂದ್ರೆ ರೋಗದ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ, ಕಾಯಿಲೆ ಬಂದಂತ ಪ್ರಾಣಿಗಳಲ್ಲಿ ಜೊಲ್ಲು ಸೋರುತ್ತೆ, ವಿಪರೀತ ಜ್ವರ ಇರುತ್ತೆ, ನಾಲಿಗೆ ಮತ್ತೆ ವಸಡುಗಳಲ್ಲಿ ನೀರಿನ ಗುಳ್ಳೆ ಆಗುತ್ತೆ, ನೀರಿನ ಗುಳ್ಳೆಗಳು ಕ್ರಮೇಣ ಒಡೆದು ಅಲ್ಸರ್ಸ್ ಹುಣ್ಣುಗಳಾಗತ್ತೆ. ಇದರಿಂದಾಗಿ ಅವಗೆ ತುಂಬಾ ನೋವಿರುತ್ತೆ, ಹುಲ್ಲು ತಿನ್ನಕ್ಕಾಗಲ್ಲ, ನೀರು ಕುಡಿಯೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕಾಲುಗಳಲ್ಲೂ ಅಷ್ಟೇ ನೀರಿನ ಗುಳ್ಳೆ ಆಗಿ ಒಡೆದು ಹುಣ್ಣುಗಳಾಗಿ ಕುಂಟು ಈ ಥರ ಇರುತ್ತೆ, ನಡೆದಾಡೋಕ್ಕೆ ತೊಂದರೆ ಆಗುತ್ತೆ. ಜೊತೆಗೆ ಕೆಚ್ಚಲುಗಳಲ್ಲೂ ಇದೇ ರೀತಿಯಾದಂಥ ನೀರಿನ ಗುಳ್ಳೆಗಳಿದ್ದು ಒಡೆದು ಹುಣ್ಣುಗಳಾಗತ್ತೆ, ಮತ್ತೆ ಹಾಲಿನ ಇಳುವರಿನೂ ಕಡಿಮೆ ಆಗುತ್ತೆ. ಈಗ 20 ಲೀಟ್ರ್ ಅನಿಮಲ್ ಲೀಟ್ರ್ ಹಾಲು ಕೊಡ್ತಾ ಇರುತ್ತೆ ದಿನಕ್ಕೆ ಅಂದ್ರೆ, ಅದರಲ್ಲಿ 1-5 ಲೀಟರ್ ಕೊಡುತ್ತೆ, ಕಾಲು ಭಾಗ ಕೊಡುತ್ತೆ ಅಷ್ಟೇ, ಈ ಥರದ್ದು ಇಳುವರಿ ಕಡಿಮೆ ಆಗುತ್ತೆ. ಆಮೇಲೆ ಡಾಕ್ಟರ್ ಧರ್ಣೇಶ್ ಅವರೇ, ಈಗ ಈ ಒಂದು ಕಾಲು ಒಡೆ ಮತ್ತೆ ಬಾಯಿ ಬೇನೆ ಈ ಜ್ವರ ಸಾಮಾನ್ಯವಾಗಿ ಎಷ್ಟು ದಿನದಲ್ಲಿ ಇರ್ತದೆ? ಒಂದು ಪ್ರಾಣಿಗೆ ಬಂದ್ಮೇಲೆ ಎಷ್ಟು ದಿನ ತನಕ ಇದು ಅದ್ರ ದೇಹದಲ್ಲಿ ಇರ್ತದೆ? 1 ವಾರದಿಂದ 15 ದಿವಸವರೆಗೂ ಇರುತ್ತೆ. ಕ್ಯಾರಿಯರ್ ಸ್ಟೇಟಸ್ ಅಂತ ಹೇಳ್ತೀವಿ. ಇನ್ಫೆಕ್ಟೆಡ್ ಈಗ ಕಾಯಿಲೆ ಬಂದಂತ ಅನಿಮಲ್ಸ್ 50% ಕ್ಯಾರಿಯರ್ ಅಂತ ಹೇಳ್ತೀವಿ. ಅದು ವೈರಸ್ ಕ್ಲಿಯರ್ ಆಗಲ್ಲ, ಅಪ್ ಟು 28 ದಿನದವರೆಗೂ ಇರುತ್ತೆ. 28 ದಿನ ಗುಣಮುಖ ಆದ್ರೂ ಆ ವೈರಸ್ ಬಾಡಿಲಿ ಇರುತ್ತೆ, ಅದು ಕ್ರಮೇಣವಾಗಿರುತ್ತೆ. ಅದು ಎಲ್ಲಾದ್ರು ಜೊಲ್ಲಲ್ಲಿರ್ಬೋದು, ಬೇರೆ ಈ ತರ ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ, ಇವ್ರಿನ್ನು ಈ ತರದ ಎಲ್ಲಾ ಕಡೆಯಿಂದ ಎಕ್ಸ್ಕ್ರೀಟ್ ಆಗ್ತಾ ಇರುತ್ತೆ, ದೇಹದಿಂದ ಹೊರಗೆ ಬರುತ್ತೆ. ಬೇರೆ ಪ್ರಾಣಿಗಳಿಗೂ ಈಗ ಆಕಳು ಒಂದು ಗುಂಪು ಗುಂಪಾಗಿರ್ತದೆ, ಆಕಳು ಎಮ್ಮೆ ಇವೆಲ್ಲ ಸಾಕ್ತಿರ್ತಾರೆ, ಒಂದು 10-20 ಈ ತರ ಗುಂಪು ಗುಂಪಾಗಿರ್ತದೆ. ಯಾವುದೋ ಒಂದು ಪ್ರಾಣಿಗೆ ಇದು ಬಂದ್ಬಿಡ್ತದೆ, ಯಾವುದೋ ಒಂದು ಹಸುವಿಗೆ ಅಥವಾ ಗುಂಪಲ್ಲಿ ಬಂದ್ಬಿಡ್ಬೋದು ಅಥವಾ ಎಮ್ಮೆಗೆ ಬಂದ್ಬಿಡ್ಬೋದು. ಇದು ಒಂದೇ ಪ್ರಾಣಿಗೆ ಅದು ಆರಂಭದಲ್ಲಿ ಹೆಂಗೆ ಬರ್ತದೆ ಅದು? ಇದು ರೋಗ ಹೇಗೆ ಹರಡುತ್ತೆ ಅಂದರೆ, ಈಗ ಗಾಳಿ ಮುಖಾಂತರ ಹರಡ್ಬೋದು. ಒಂದು ಕಾಯಿಲೆ ಬಂದಿರುತ್ತೆ ರೋಗಗ್ರಸ್ತ ಅನಿಮಲ್ಲಿಂದ, ಆರೋಗ್ಯವಾಗಿರುವಂಥ ಅನಿಮಲ್ಗೆ ಕ್ಲೋಸ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ಅದರಿಂದಾಗಿ ಬರುತ್ತೆ. ಈಗ ಮತ್ತೆ ಪ್ರಾಣಿಗಳನ್ನು ಆರೈಕೆ ಮಾಡುವಂಥವ್ರಿಗೆ ರೈತರು ಏನಿರ್ತಾರೆ, ಅದು ಈಗ ಆಹಾರ ತಿನ್ನಕ್ಕೆ ನೀರು ಕುಡಿಯೋಕ್ಕೆ ಯೂಸ್ ಮಾಡಿರೋಂಥ ಪಾತ್ರೆಗಳಲ್ಲಿ ವೈರಸ್ ಇರುತ್ತೆ, ಜೊಲ್ಲಲ್ಲಿ ವೈರಸ್ ಬರ್ತಾ ಇರುತ್ತೆ. ಹಾಗಾಗಿ ಅದನ್ನ ಇವರು ರೈತರು ಮುಟ್ಟಿ ಇನ್ನೊಂದು ಆರೋಗ್ಯವಾಗಿರುವಂಥ ಅನಿಮಲ್ ಮುಟ್ಟಿದ್ರೆ ಅದಕ್ಕೂ ಹರಡುವಂಥ ಚಾನ್ಸಸ್ ಇರುತ್ತೆ. ಮತ್ತೆ ಈಗೇನು ಒಂದು ಅನಿಮಲ್ಗೆ ಯೂಸ್ ಮಾಡಿರ್ತೀವಲ್ಲ, ಉಪಯೋಗಿಸಿರುವಂಥ ಪಾತ್ರೆಗಳು ಅದರಲ್ಲಿ ವೈರಾಣು ಇರೋದ್ರಿಂದ ಬೇರೆ ಅನಿಮಲ್ಸ್ ಅದೇ ಯೂಸ್ ನೀರನ್ನು ಕುಡಿದ್ರೆ ಅಥವಾ ಆಹಾರ ತಿಂದ್ರೆ ಅದರಿಂದನೂ ಹರಡುತ್ತೆ. ಅಂದ್ರೆ ಇದು ಸಾಂಕ್ರಾಮಿಕ ರೋಗ, ಕಂಟೇಜಿಯಸ್ ಡಿಸೀಸ್ ಅಂತ ಹೇಳ್ತೀವಿ. ಒಂದರಿಂದ ಒಂದು ಖಂಡಿತ ಸಾಂಕ್ರಾಮಿಕ ರೋಗ ಒಂದು ಪ್ರಾಣಿಯಿಂದ ಇನ್ನೊಂದು ಹರಡುತ್ತೆ, ಗಾಳಿ ಮುಖಾಂತರನೂ ಹರಡುತ್ತೆ, ರೋಗಗ್ರಸ್ತ ಅನಿಮಲ್ಸ್ ಇಂದನೂ ಬರುತ್ತೆ, ಆ ಪಾತ್ರೆಗಳು ಏನು ಯೂಸ್ ಮಾಡಿರ್ತೀವಿ ಆ ಥರದ್ದು, ಮತ್ತೆ ರೈತರಿಂದ. ರೈತರು ಒಂದು ಅನಿಮಲ್ ಆರೈಕೆ ಮಾಡಿ ರೋಗ ಇರುವಂಥದ್ದು ಇನ್ನೊಂದು ಆರೋಗ್ಯವಾಗಿರುವಂಥ ಅನಿಮಲ್ಸ್ ಆರೈಕೆ ಮಾಡಿದಾಗ ಇದರಿಂದ ಹರಡೋಂಥ ಚಾನ್ಸಸ್ ಇರುತ್ತೆ. ಡಾಕ್ಟ್ರ್, ಈಗ ನಾವೇನು ಅಂತೇವಲ್ಲ, ಈಗ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತೇವಲ್ಲ, ಕಾಲು ಒಡೆ ಮತ್ತು ಬಾಯಿ ಬೇನೆ, ಕಾಲು ಮತ್ತು ಬಾಯಿ ಜ್ವರ ಅಂತ ಹೇಳ್ತೀವಿ, ಇದು ಸಾಕಷ್ಟು ಲಾಸ್ ಅನ್ನು ಮಾಡ್ತದೆ, ರೈತ ಬಾಂಧವರಿಗೆ ತುಂಬಾ ಒಂದು ಹಾನಿ ಉಂಟು ಮಾಡ್ತದೆ. ಇದನ್ನ ನಾವು ತಡೆಗಟ್ಟಬೇಕಂದ್ರೆ ಏನ್ ಕ್ರಮ ಕೈಗೊಳ್ಬೇಕು? ರೋಗ ಬಂದಂತ ಅನಿಮಲ್ಸ್ ಅವಾಗಲೇ ನಾನು ಹೇಳಿದೆ, ಸೊ 20 ಲೀಟರ್ ಹಾಲು ಕೊಡುವಂತ ಅನಿಮಲ್ಸ್ ನಾ 5 ಲೀಟರ್ ಕೊಡ್ಬೋದು. ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಗರ್ಭ ಕಟ್ಟೋದು ಕಡಿಮೆ ನಿಂತು ಬಿಡ್ತದೆ, ಹೌದು. ಆಮೇಲೆ ಕರು ಹಾಕಿದ್ರು ಅದು ಬಾಡಿ ವೈಟ್ ಕಡಿಮೆ ಆಗೋದು, ಮತ್ತೆ ಆರೋಗ್ಯವಂತ ಕರು ಹುಟ್ಟದೇ ಇರ್ಬೋದು, ಹೌದು. ಈಗ ಕುರಿ ಮೇಕೆಯಲ್ಲಿ ನಾವು ಕಂಡು ಬಂತು ಅಂತ ಹೇಳಿದ್ರೆ ಬಾಡಿ ವೈಟ್ ಕಡಿಮೆ ಆಗುತ್ತೆ, ಮೀಟ್ ಅಂದ್ರೆ ಮಾಂಸ ಉತ್ಪಾದನೆ ಕಡಿಮೆ ಆಗ್ಬೋದು, ಈ ತರದ್ದು ಎಕನಾಮಿಕ್ ಲಾಸಸ್ ಆಗುತ್ತೆ. ಇದರಿಂದಾಗಿ ನಾವು ಸೊ ನ್ಯಾಷನಲ್ NADCP ಅಂತ ಹೇಳ್ತೀವಿ, ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಇದು. ಸೊ ಇದು 2019 ಸೆಪ್ಟೆಂಬರ್ ಅಲ್ಲಿ ಸೊ ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಟ್ ಮಾಡ್ತಾರೆ. ಅದು ಒಂದು ವರ್ಷಕ್ಕೆ 2 ಬಾರಿ ನಾವು ಲಸಿಕೆ ಹಾಕ್ತೀವಿ. ಇದು ವೈರಾಣು ಇಂದ ಬರುವಂತ ಕಾಯಿಲೆ ಆಗಿರೋದ್ರಿಂದ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ವ್ಯಾಕ್ಸಿನೇಷನ್ ಲಸಿಕೆ. ಅಂದ್ರೆ ತಾವು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ವತಿಯಿಂದ ಈ ಒಂದು ಲಸಿಕೆ ಹಾಕುವ ಒಂದು ಆಂದೋಲನವನ್ನ ಏರ್ಪಡೆ ಮಾಡ್ತೀವಿ. ಇದು ಲಸಿಕೆ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ನಾವು ಮಾಡಲ್ಲ, ಬೇರೆ ಪ್ರೈವೇಟ್ ಸಪ್ಲೈಯರ್ಸ್ ಇರ್ತಾರೆ. ಅದನ್ನ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಲ್ಲ, ಪಶು ಇಲಾಖೆ, ಹೌದು, ಅನಿಮಲ್ ಹಸ್ಬೆಂಡ್ರಿ ವೆಟನರಿ ಸೈನ್ಸ್ AH&VS ಅಂತ ಹೇಳ್ತೀವಿ, ಅನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟನರಿ ಸೈನ್ಸಸ್ ಅಂತ ಹೇಳಿ

ವೈರಾಣುವಿನ ಬರೋದ್ರಿಂದ ಇದಕ್ಕೆ ಚಿಕಿತ್ಸೆ ಅಂತಿಲ್ಲ, ಕಂಟ್ರೋಲ್ ಪ್ರಿವೆನ್ಷನ್ ಮಾಡ್ಬೇಕಾಗತ್ತೆ ಲಸಿಕೆ ಮುಖಾಂತರನೇ. ಸೊ ಇನ್ನೂ ಬೇರೆ ಈ ವೈರಾಣು ಬಂದು ಅದರದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಬೇರೆ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಹೇಳ್ತೀವಲ್ಲ ಆ ರೋಗಗಳು ಬರದೇ ರೀತಿ, ಮತ್ತೆ ಈ ಮಿಲ್ಕ್ ಕೀಲ್ಡ್ ಆಗಿರ್ಬೋದು, ಈ ಕುಂಟು ಇರ್ಬೋದು, ಅದರಿಂದಾಗಿ ನೊಣ ಕೂತು ಅದ್ರ ಮೆಗಟ್ ಉಂಡ್ ಅಂತ ಹೇಳ್ತೀವಿ ಅದೆಲ್ಲ ಆಗಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗದೇ ರೀತಿ ಇವರು ಚಿಕಿತ್ಸೆಯನ್ನು ಪಡ್ಕೋಬೇಕಾಗತ್ತೆ. ಆಯ್ತು ಡಾಕ್ಟರ್ ಧರಣೇಶ್ ಎಚ್ ಕೆ ಅವರೇ, ಕರ್ನಾಟಕದ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತಹ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾ ಆಕಾಶವಾಣಿ ಬೆಂಗಳೂರಿಗೆ ಬಂದು ಈ ಒಂದು ಫುಟ್ ಅಂಡ್ ಮೌತ್ ಡಿಸೀಸ್, ಪ್ರಾಣಿಗಳಲ್ಲಿ ಬರುತ್ತಿರುವಂತಹ ಕಾಲು ಒಡೆ ಮತ್ತು ಬಾಯಿ ಬೇನೆ ರೋಗದ ಕುರಿತು ಅತಿ ಮಹತ್ವದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಮ್ಮ ರೈತ ಬಂಧುವರ ಪರವಾಗಿ ಆಕಾಶವಾಣಿ ಬೆಂಗಳೂರು ಪರವಾಗಿ ತಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ದನಕರುಗಳಲ್ಲಿ ಬರುವ ಕಾಲು ಒಡೆ ಮತ್ತು ಬಾಯಿ ಜ್ವರ ಕುರಿತು ಡಾಕ್ಟರ್ ಧರಣೇಶ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಕೃಷಿ ಭಾಗ್ಯ ಯೋಜನೆ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಬೆಳೆ ಅಭಿವೃದ್ಧಿ ವಿಭಾಗದ ಜಂಟಿ ನಿರ್ದೇಶಕರಾದ ರೂಪಾ ಎನ್ ಅವರೊಡನೆ ಸಂದರ್ಶನ ಕೂಡ ಪ್ರಸಾರವಾಯಿತು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ತುರ್ವೇಕೆರೆ ತಾಲೂಕು ನಿರಗುಂಟ್ಯಾಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ. ಏಳಿ ಬಾರೋ ಪೋಗಿ ಏಳಿ ಬಾರಣ್ಣ, ಏಳಿ ಬಾರೋ ಪೋಗಿ ಏಳಿ ಬಾರಣ್ಣ, ಬೇಳೆ ದರ್ತವನೊಳಗೆ ಶಾಂತವ ತಾಳಿ ಚಿಂತಿಸಿ ನೋಡಿರೆಲ್ದೋ, ಬೇಳೆ ದರ್ತವನೊಳಗೆ ಶಾಂತವ ತಾಳಿ ಚಿಂತಿಸಿ ನೋಡಿರೆಂದೋ, ಏಳಿ ಬಾರೋ ಎಂಟು ಜೇನಿನ ಗಟ್ಟಿಯೊಳು ಮೂರೆಂಟು ಮೂಲೆಯ ಕೋಣೆಯೊಳಗಿಗ,